ಪರಮಾತ್ಮ ಅನಂತ ಜೀವರೊಳಗಿದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಅವರವರ ಯೋಗ್ಯತಾನುಸಾರ ಮಾಡಿದರೂ ಕೂಡ ತಾನು ನಿರ್ಲೇಪ ಅನ್ನೋ ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ. ತಿಮಿರ ತರಣಿಗಳೇಕದೇಶದಿ ಸಮನೆ ಸಿಪ್ಪವೆ ಎಂದಿಗಾದರೂ ಭ್ರಮಣ ಚಳಿ ಬಿಸಿಲು ಅಂಜಿಕೆಗಳುಂಟೇನೋ ಪರ್ವತಕ್ಕೆ ಅಮಿತ ಜೀವರೊಳಿದ್ದು ಲಕ್ಷ್ಮೀರಮಣ ವ್ಯಾಪಾರಗಳ ಮಾಡುವ ಕಮಲಪತ್ರ ಸರೋವರಗಳೊಳಗಿಪ್ಪತರನಂತೆ. ಕತ್ತಲೆ ಮತ್ತು ಸೂರ್ಯ ಎರಡೂ ಒಂದೇ ಸ್ಥಳದಲ್ಲಿ ಇರೋದು ಎಂದಿಗಾದರೂ ಸಾಧ್ಯನಾ? ಅದೇ ರೀತಿಯಾಗಿ ಪರ್ವತಕ್ಕೆ ಚಲನೆ ಭಯ, ಚಳಿ ಬಿಸಿಲುಗಳ ಭಯ ಇದೆಲ್ಲ ಉಂಟಾ? ಇಲ್ಲ. ಹಾಗೆ ಅನಂತ ಜೀವರಾಶಿಗಳೊಳಗೆ ಲಕ್ಷ್ಮೀಪತಿಯಾದ ಪರಮಾತ್ಮ ಇದ್ದು ಎಲ್ಲ ಕರ್ಮಗಳನ್ನು ಮಾಡಿಸಿದರೂ ಕೂಡ ತಾನು ನಿರ್ಲಿಪ್ತನೇ ಆಗಿ ಇರ್ತಾನೆ ಅಂತ ಕಮಲಪತ್ರ ಸರೋವರದೊಳಗೆ ಇಪ್ಪತ್ತರನಂತೆ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಭಗವಂತ ಉಣ್ಲಿಕ್ಕೆ ಕಲಿಸೋದ್ರಿಂದ ಜೀವರು ಉಣ್ತಾರೆ. ಉಣ್ಣೋದ್ರಿಂದ ಮತ್ತೆ ಮತ್ತೆ ಉಣ್ಣುವಂತಹ ಆಸೆ ಅಪೇಕ್ಷೆ ಅನ್ನೋದು ಬಲಿತಾ ಹೋಗುತ್ತೆ. ರುಚಿ ಹತ್ತಿದ ಮೇಲೆ ಬಿಡಲಿಕ್ಕೆ ಮನಸ್ಸು ಬರಲ್ಲ. ಈ ವಿಷಯ ಸುಖ ಅನಿತ್ಯ ಅಂತ ಗೊತ್ತಿದೆ, ಕ್ಷುದ್ರ ಸುಖ ಅಂತ ಗೊತ್ತಿದೆ, ನಿತ್ಯ ಸುಖ ಅಲ್ಲ. ಆದರೂ ಕೂಡ ಅಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ಮತ್ತೆ ಮತ್ತೆ ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸನ್ನು ತಿರುಗಿಸ್ತಾರೆ. ಈ ನಿತ್ಯ ಸುಖ ಒಂದನ್ನು ಕೊಡ್ತಕ್ಕಂಥ ಪರಮಾತ್ಮ ಒಬ್ಬನಿದ್ದಾನೆ, ಈ ವಿಷಯ ಸುಖ ಎಲ್ಲ ಅನಿತ್ಯವಾದದ್ದು. ಈ ವಿಚಾರದಲ್ಲಿ ಸಂಶಯದಿಂದ ಅವನಲ್ಲಿ ಭಕ್ತಿಯನ್ನು ಮಾಡಲ್ಲ. ಈ ನಿತ್ಯ ಸುಖಕ್ಕೂ ಈ ಅನಿತ್ಯ ಸುಖಕ್ಕೂ ಇದರ ಬಗ್ಗೆ ವ್ಯತ್ಯಾಸವನ್ನು ಗಮನಿಸೋಕ್ಕೂ ಹೋಗಲ್ಲ. ನಿತ್ಯ ಸುಖವನ್ನು ಸ್ವತಂತ್ರತ್ವೇನ ಕೊಡುವಂತಹ ಪರಮಾತ್ಮ ಒಬ್ಬನಿದ್ದಾನೆ ಅಂತ ಅವನ ಬಗ್ಗೆ ನಿಶ್ಚಯ ಜ್ಞಾನಕ್ಕಾಗಿ ಪ್ರಯತ್ನವೂ ಮಾಡಲ್ಲ. ಕೆಲವೊಮ್ಮೆ ಸಂಶಯ ಬರುತ್ತೆ, ಆದರೂ ಪೂರ್ಣವಾಗಿ ಪರಿಪಕ್ವ ಭಕ್ತಿ ಅನ್ನೋದು ಮಾಡಲ್ಲ. ಹೀಗಾಗಿ ಜೀವರು ಪರಮಾತ್ಮನ ದರ್ಶನಕ್ಕೆ ಪ್ರಯತ್ನವನ್ನೇ ಮಾಡೋದಿಲ್ಲ. ವಿಷಯ ಸುಖಕ್ಕಾಗಿ ಮಾತ್ರ ಮತ್ತೆ ಮತ್ತೆ ಶರೀರಾದಿಗಳನ್ನು ಹೊಂದುತ್ತಾರೆ, ಸಂಸಾರದಲ್ಲಿ ಮುಳುಗ್ತಾರೆ. ಆದರೆ ಪರಮಾತ್ಮ ಮಾತ್ರ ತಾನು ಎಲ್ಲರ ಜೀವರ ಅನ್ನವನ್ನು ಬಿಡದೆ ಒಬ್ಬನೇ ಸದಾ ಉಣ್ತಿದ್ರೂ ಸಂಸಾರದಲ್ಲಿ ಯಾಕೆ ಮುಳುಗೋದಿಲ್ಲ ಅನ್ನೋ ಪ್ರಶ್ನೆ. ಈಗ ವಿಷಯ ಸುಖ ಭೋಗಗಳನ್ನು ಉಂಡಿದ್ದಕ್ಕಾಗಿ ಜನನ ಮರಣ ರೂಪವಾದ ಸಂಸಾರ ಅನ್ನೋದು ಜೀವರಿಗೆ ಬರ್ತಾ ಇದೆ. ಆದರೆ ಪರಮಾತ್ಮ ಒಬ್ಬ ಜೀವರಲ್ಲ, ಅನಂತ ಜೀವರಾಶಿಗಳ ಏನೇನು ಭೋಗ ಮಾಡಬೇಕೋ ಎಲ್ಲವನ್ನು ತಾನೇ ಭೋಗ ಮಾಡಿ ಮಾಡಿಸ್ತಾನಲ್ಲ. ಅಂದಮೇಲೆ ಅವನಿಗೂ ನಮ್ಮಂತೆ ಸಂಸಾರ ಅನ್ನೋದು ಬರಬೇಕಾಗಿತ್ತು, ಯಾಕೆ ಬರ್ತಿಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಕಪಿಲರೂಪಿ ಪರಮಾತ್ಮ ದೇವಹೂತಿಗೆ ಉಪದೇಶವನ್ನು ಮಾಡ್ತಾನೆ. ಅವಿಕಾರಾತ್ ಅಕರ್ತೃತ್ವಾತ್ ನಿರ್ಗುಣತ್ವಾತ್ ಜಲಾರ್ಕವತ್ ಅಂತ. ಇವರ ಜೊತೆಗೆ ಪರಮಾತ್ಮ ಒಂದೇ ಶರೀರದಲ್ಲಿ ಇದ್ದರೂ ಅದರ ದುಃಖಾದಿಲೇಪ ಪರಮಾತ್ಮನಿಗೆ ಇಲ್ಲ. ಯಾಕೆ ಅಂದರೆ ಅವನು ನಿರ್ವಿಕಾರ, ಅವನು ಸ್ವತಂತ್ರ ಕರ್ತೃ, ಪರಾಧೀನ ಕರ್ತನೂ ಅಲ್ಲ, ಸತ್ವಾದಿಗುಣಯುಕ್ತನೂ ಅಲ್ಲ, ಪ್ರಾಕೃತ ಗುಣರಾಹಿತ್ಯನಾದವನವನು. ಆದರೆ ಜೀವನಿಗೆ ದುಃಖಾದಿಗಳಿವೆ. ನೀರಿನಲ್ಲಿ ಪ್ರತಿಫಲನ ಆದಾಗ ಆಕಾಶದಲ್ಲಿರ್ತಕ್ಕಂಥ ಸೂರ್ಯನಲ್ಲಿ ನೀರಿನ ಚಲನಾದಿ ದೋಷ ಒಂದೂ ಕಾಣೋದಿಲ್ಲ, ಆದರೆ ಪ್ರತಿಬಿಂಬದಲ್ಲಿ ಮಾತ್ರ ಅದು ಕಾಣಿಸುತ್ತೆ. ಹೀಗಾಗಿ ಸಂಸಾರ ಭಯಕ್ಕೆ ಕಂಸಾರಿ ಅಂದರೆ ಕಂಸನನ್ನು ಸಂಹಾರ ಮಾಡಿರ್ತಕ್ಕಂಥ ಪರಮಾತ್ಮ ಅಂದರೆ ಭಯ, ಕತ್ತಲಿಗೆ ಸೂರ್ಯ ಅಂದರೆ ಭಯ. ಕತ್ತಲೆ ಮತ್ತು ಸೂರ್ಯ ಎರಡೂ ಒಂದೇ ಕಡೆ ಸೇರೋದುಂಟ? ಸರ್ವಥಾ ಇಲ್ಲ. ಸೂರ್ಯನಿಗೆ ಕತ್ತಲೆಯ ಸಂಪರ್ಕನೇ ಬರೋದಿಲ್ಲ, ಆದರೆ ಪರಮಾತ್ಮನಿಗೆ ಪ್ರಕೃತಿ ಸಂಪರ್ಕ ಅನ್ನೋದಿದೆ. ಪ್ರಕೃತಿಯಿಂದ ನಿರ್ಮಿತವಾಗಿರತಕ್ಕಂಥ ಪಾಂಚಭೌತಿಕ ಶರೀರ ಇಂದ್ರಿಯಾದಿಗಳೊಳಗೆ ಭಗವಂತ ಇದ್ದಾನೆ. ಆದರೂ ದುಃಖಾದಿಗಳ ಲೇಪ ಇಲ್ಲ. ಹೇಗೆ ಅಂದರೆ ಪರ್ವತಕ್ಕೆ ಚಳಿ ಬಿಸಿಲುಗಳ ಸಂಪರ್ಕ ಸದಾ ಇದ್ದರೂ ಪರ್ವತಕ್ಕೆ ಭ್ರಮಣ ಅನ್ನೋದಿಲ್ಲ, ಅಂದರೆ ಚಲನೆ ಅನ್ನೋದಿಲ್ಲ. ಚಳಿಯಿಂದ ನಡಗೋದು ಇಲ್ಲ, ಬಿಸಿಲಿಂದ ಅಂಜಿಕೆಯೂ ಇಲ್ಲ, ಭಯ ಇಲ್ಲ. ಹಾಗೆ ಭಗವಂತ ಜೀವರ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳನ್ನು ಪ್ರವೇಶಗೊಳಿಸ್ತಾನೆ. ಜೀವ ಮತ್ತು ಈಶ್ವರರ ಎರಡೂ ಇಂದ್ರಿಯಗಳು ಹಾಲು ನೀರುಗಳಂತೆ ಬೆರೆತಿರುತ್ತೆ. ಹೀಗೆ ಪ್ರಕೃತಿಯ ಜೊತೆ ಬೆರೆತಿರುವ ಹರಿಯನ್ನು ಪ್ರತ್ಯೇಕ ಮಾಡೋದು ಸಾಧ್ಯವೇ ಇಲ್ಲ, ವೈಲಕ್ಷಣ್ಯವೇ ಕಾಣೋದಿಲ್ಲ. ಅಂದರೆ ಏಕಾದಶ ಸ್ಕಂದದಲ್ಲಿ ಉದ್ಧವ ಶ್ರೀಕೃಷ್ಣನಲ್ಲಿ ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ, ಹೇ ಕೃಷ್ಣ, ಪ್ರಕೃತಿ ಮತ್ತು ಪರಮಾತ್ಮ ಇಬ್ಬರೂ ಸ್ವಭಾವದಿಂದ ಪರಸ್ಪರ ವೈಲಕ್ಷಣ್ಯ ಅನ್ನೋದಿದೆ. ಪರಮಾತ್ಮ ಸ್ವತಂತ್ರ, ಪ್ರಕೃತಿ ಅವನ ಅಧೀನ. ಆದರೂ ಹಾಲು ನೀರುಗಳಂತೆ ಇಬ್ಬರೂ ಬೆರೆತಿದ್ದಾರೆ, ಪರಮಾತ್ಮನಲ್ಲಿ ಪ್ರಕೃತಿ, ಪ್ರಕೃತಿಯಲ್ಲಿ ಪರಮಾತ್ಮ. ಹೀಗೆ ಒಬ್ಬರಿಗೊಬ್ಬರು ಆಧಾರವಾಗಿರುವಂತೆ ಕಾಣುತ್ತೆ ಯಾಕೆ ಅಂತ ಪ್ರಶ್ನೆ ಉದ್ಧವ ಶ್ರೀಕೃಷ್ಣನನ್ನು ಕುರಿತು ಮಾತಾಡಿದಾಗ ಕೃಷ್ಣ ಹೇಳ್ತಾನೆ, ಇದು ತಮೋಗುಣದ ಪ್ರಭಾವ. ಹೀಗೆ ವೈಲಕ್ಷಣ್ಯ ಕಾಣದೇ ಹೋದರೂ ಅದು ಇರುವುದಂತೂ ವಾಸ್ತವ. ಹೀಗೆ ಭಗವಂತ ಜೀವರ ಇಂದ್ರಿಯಗಳಿಂದ ವಿಷಯಭೋಗಗಳನ್ನು ಅನುಭವಿಸ್ತಾನೆ. ಸ್ವರೂಪದಿಂದಲೇ ಅನುಭವಿಸ್ಲಿಕ್ಕೆ ಶಕ್ತನಾದರೂ ಜೀವನನ್ನು ಅವನ ಇಂದ್ರಿಯವನ್ನು ಮುಖ್ಯ ಪ್ರಾಣನನ್ನು ಪೂರ್ತಿಯಾಗಿ ವ್ಯಾಪಿಸಿ ಜೀವ ದೇಹದೊಳಗೆ ತನ್ನ ಇಂದ್ರಿಯಗಳಿಂದ ವ್ಯಾಪ್ತವಾದ ಜೀವೇಂದ್ರಿಯಗಳಿಂದ ಆಯಾ ಶುಭ ವಿಷಯಗಳನ್ನು ಮಾತ್ರ ಭೋಗ ಮಾಡ್ತಾನೆ, ಅಶುಭ ವಿಷಯಗಳನ್ನು ಉಣ್ಣೋದಿಲ್ಲ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಹೀಗೆ ಪರಮಾತ್ಮ ಜೀವರಲ್ಲಿ ಅಂತರ್ಗತನಾಗಿ ವಿಷಯಗಳನ್ನು ಉಂಡು ಉಣಿಸ್ತಾನೆ. ಭೋಕ್ತೃತ್ವ ಶಕ್ತಿಯನ್ನು ವ್ಯಕ್ತ ಮಾಡಲಿಕ್ಕಾಗಿ ಭಗವಂತ ಈ ರೀತಿಯಾಗಿ ಮಾಡ್ತಾನೆ, ಅಶುಭವನ್ನು ಉಣ್ಣೋದಿಲ್ಲ. ಹೀಗೆ ಪರಮಾತ್ಮ ನಿರ್ಲೇಪನಾಗಿರ್ತಾನೆ. ಕಮಲ ಪತ್ರ ಸರೋವರಗಳೊಳಗೆ 20 ಕಮಲದ ಎಲೆ ನೀರಿನಲ್ಲಿ ಇದ್ದರೂ ಕೆಸರಿನಲ್ಲಿ ಇದ್ದರೂ ಕೂಡ ಅದು ಯಾವುದೂ ಏನೂ ಅಂಟ್ಕೊಳ್ಳಲ್ಲ ಅದಕ್ಕೆ. ಹಾಗೆ ಅಸಂಗೋ ಹೇಯಂ ಪುರುಷ ಅಂಥೇಳಿ ಪರಮಾತ್ಮ ನಿರ್ಲೇಪ ಅಂತ ವೇದ ಮಂತ್ರಗಳಿಂದ ಸ್ತುತ್ಯನಾಗಿದ್ದಾನೆ. ಹೀಗೆ ಸರ್ವ ಪ್ರಪಂಚದಲ್ಲಿ ವ್ಯಾಪ್ತನಾದರೂ ಪ್ರಪಂಚದ ಸ್ಪರ್ಶ ಅವನಿಗೆ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನಾನು ಚರಾಚರ ಪ್ರಪಂಚವನ್ನು ವ್ಯಾಪಿಸಿದ್ದೀನಿ, ಜಗತ್ತಿಗೆ ಆಧಾರಭೂತನಾಗಿದ್ದೀನಿ, ಆದರೆ ಜಗತ್ತಿನಲ್ಲಿ ನಾನಿಲ್ಲ, ನನ್ನಲ್ಲಿ ಜಗತ್ತಿಲ್ಲ. ಇದು ನನ್ನ ಅಚಿಂತ್ಯದ್ಭುತ ಶಕ್ತಿ ನೋಡು. ಯಾಕೆ ಅಂದರೆ ಜಗತ್ತಿನ ಪ್ರಾಕೃತ ಸ್ಪರ್ಶ ನನ್ನಲ್ಲಿ ಬರೋದಿಲ್ಲ, ನಾನು ಅಪ್ರಾಕೃತ ಶರೀರಿ. ಜಗತ್ತು ನನ್ನನ್ನು ಸ್ಪರ್ಶಿಸಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಅನ್ನಂಗೆ ನನ್ನಲ್ಲಿ ಪ್ರಾಕೃತ ಸ್ಪರ್ಶ ಇಲ್ಲದೇ ಇದ್ದರಿಂದ ಸ್ಪರ್ಶೇಂದ್ರಿಯದಿಂದ ಮುಟ್ಟಿ ತಿಳ್ಕೊಳ್ಳೋದು ಶಕ್ಯ ಇಲ್ಲ. ಆದ್ದರಿಂದ ಕಮಲದಲ್ಲಿ ನೀರಿನಲ್ಲಿದ್ದರೂ ನೀರಿಗೆ ಕಮಲದಲ್ಲೇ ಅಂಟ್ಕೊಳ್ಳೋದಿಲ್ಲ, ಕಮಲದೆಲೆಗೆ ನೀರು ಅಂಟ್ಕೊಳ್ಳೋದಿಲ್ಲ ಅಂತ ದೃಷ್ಟಾಂತವನ್ನು ಕೊಟ್ಟು ಭಗವಂತ ನಿರ್ಲೇಪನೇ ಆಗಿರ್ತಾನೆ ಅನ್ನೋ ವಿಚಾರವನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ.